ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡಾ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡಾ 15% ಸಹಾಯಧನ, ಗರಿಷ್ಠ ₹15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು. ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡಾ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡಾ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ: ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಈಗ ಕೇಳಿ ಅಡಿಕೆ ಕೃಷಿಯ ಅನುಭವಗಳು ಕುರಿತು ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿಯ ಕೃಷಿಕ ಎಂಎಸ್ ಮಲ್ಲಿಕಾರ್ಜುನಪ್ಪ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಹೊಳಲ್ಕೆರೆ ತಾಲೂಕಿನ ಚಿತ್ರಹಳ್ಳಿಯ ಪ್ರಗತಿಪರ ರೈತರಾದಂತಹ ಎಂಎಸ್ ಮಲ್ಲಿಕಾರ್ಜುನಪ್ಪ ಅವರನ್ನ ಮಾತಾಡಿಸ್ತಾ ಇದ್ವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಲಾಭದಾಯಕವಾಗಿ ಈ ಒಂದು ಅಡಿಕೆ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಲ್ಲಿಕಾರ್ಜುನಪ್ಪ ಅವರೇ. ನಮಸ್ಕಾರ ಮಲ್ಲಿಕಾರ್ಜುನಪ್ಪ ಅವರೇ, ಹೇಳಿ, ಈ ಒಂದು ಕೃಷಿ ವೃತ್ತಿ ಅಂತಂದ್ರೆ ನೀವು ಎಷ್ಟನೇ ವಯಸ್ಸಿನಿಂದ ಪ್ರಾರಂಭ ಮಾಡಿದ್ರ? ನಾವು ಸುಮಾರು ಈಗ 20 ವರ್ಷ ಪ್ರಾರಂಭ ಮಾಡಿದ್ವಿ. ಪ್ರಾರಂಭದಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳೀತಾ ಇದ್ರ? ನಾವು ಮುಸ್ಕಿನ ಜೋಳ ಬೆಳೆದಿದ್ವಿ, ರಾಗಿ ಬೆಳೆದಿದ್ವಿ, ಹತ್ತಿ ಬೆಳೆದಿದ್ವಿ. ಎಲ್ಲ ಸ್ವಲ್ಪ ಬಹಳ ಅಂತ ನಮಗೆ ಅನುಕೂಲ ಆಗಲಿಲ್ಲ, ಅಡಿಕೆ ಬೆಳೆಗೆ ನಾವು ತೊಡಗಿಸ್ಕೊಂಡಿವಿ. ನಾವು ಈಗ ಜೋಳ ಹತ್ತಿ ಇಂಥದ್ರಾಗ ನಿಮಗೆ ಲಾಭದಾಯಕ ಅಷ್ಟೊಂದು ಸಿಗಲಿಲ್ಲ ಅಂತ ಹೇಳ್ತೀರಾ? ಸಿಗಲಿಲ್ಲ ಅನ್ನೋದಕ್ಕಿಂತಲೂ ಈಗಿನ ಕೂಲಿ ಇದರಿಂದ ಕೂಲಿ ಖರ್ಚುಗಳು ಬಹಳ ಬರ್ತದೆ ನಮಗೆ, ಹಂಗಾಗಿ ನಮಗೆ ಬಹಳ ಅಷ್ಟು ಲಾಭದಾಯಕ ಆಗೋದಿಲ್ಲ. ಈಗ ನಿಮ್ ತಂದೆ ತಾಯಿಯವರೆಲ್ಲ ಕೃಷಿ ಬದುಕ ಮಾಡ್ತಾ ಇದ್ರ? ಮೊದಲಿದ್ದಲ್ಲ ನಮ್ ತಂದೆ ಸ್ವಲ್ಪ ತೋಟ, 1 ಎಕರೆ ತೋಟ ಇತ್ತು. ಆ 1 ಎಕರೆ ತೋಟದಿಂದ ನಾವು ಡಿಗ್ರಿ ಮಾಡಿದ್ವಿ. ಡಿಗ್ರಿ ಆದ್ಮೇಲೆ ನಾನು ಸುಮಾರು 19-20 ವರ್ಷ ಇದ್ದಲ್ಲ ನಮ್ಮ ಕೃಷಿ ಜೀವನ. ನಾವು ಈ ಕಡೆಗೆ ವಾಲಿದ್ವಿ, ತೆಂಗಾಕಿದ್ವಿ, ತೆಂಗಾದ್ಮೇಲೆ ಮತ್ತೆ ಅಡಿಕೆ ತೋಟ. ಈಗ BA ಪದವಿ ಪಡ್ಕೊಂಡ್ವಿ ಅಂತ ಹೇಳಿದ್ರಲ್ಲ, ಡಿಗ್ರಿ ಮಾಡಿದ್ವಿ ಅಂತ ಹೇಳಿದ್ರ, ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗ್ಬೇಕು ಈ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡಲಿಲ್ಲ? ಇಲ್ಲ, ನಮ್ಗೆ ಆ ಒಂದು ಯೋಚನೆ ಬರಲಿಲ್ಲ. ಯಾಕಂದ್ರೆ ನಾವು ಆ ಟೈಮಲ್ಲಿ ಒಂದು ಪ್ರಗತಿಪರ ಒಂದು ರೈತರಾಗಬೇಕು, ಊರಾಗೆ ಒಂದು ಮಾದರಿ ಒಂದು ಇದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ವಿದ್ಯಾಭ್ಯಾಸನ ಅಲ್ಲಿಗೆ ಮಡ್ಕೊಳಿಸಿ ನಾವು ಈ ಕೃಷಿಗೆ, ಅದರಲ್ಲೂ ವಿಶೇಷವಾಗಿ ತೋಟಗಾರಿಕೆ ಕೃಷಿಗೆ ನಾವು ಅಳವಡಿಸಿಕೊಂಡ್ವಿ. ನಾವು ಈಗ ತೋಟಗಾರಿಕೆ ಬೆಳೆಗಳನ್ನ ಮಾಡಬೇಕಂತ ಒಂದು ವಿಶೇಷವಾದ ಒಂದು ಒತ್ತು ಕೊಟ್ಟಿವೆ ಅಂತ ಹೇಳಿದ್ರಲ್ಲ, ಈ ಅಡಿಕೆ ಬೆಳೆಯನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರೆ? ಅಡಿಕೆ ಬೆಳೆ ಇದು ಲಾಭದಾಯಕ ಬೆಳೆ. ಒಂದು ಸಲ ನಾವು ಅಡಿಕೆ ಹಾಕಿದ್ವಿ ಅಂದ್ರೆ ನಮಗೆ ಸುಮಾರು 60-70 ವರ್ಷ ತನಕ ನಮಗೆ ಒಳ್ಳೆ ಆರ್ಥಿಕವಾಗಿ ಬೆಳೆ ಬರುತ್ತೆ, ನಮಗೆ ಒಳ್ಳೆ ಆದಾಯದಾಯಕ ಸಿಗುತ್ತೆ. ನಮಗೆ ನಮ್ಮ ಜೀವನ ಮಟ್ಟಕ್ಕೆ ಯಾವ್ದಕ್ಕೂ ತೊಂದರೆ ಆಗಲ್ಲ. ಈಗ ಬೇರೆ ಈಗ ಹತ್ತಿ ಬೆಳಿತೀವಿ ಅಥವಾ ಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ, ನಾವು ವರ್ಷ ಅದನ್ನ ನಾವು ಇದು ಮಾಡ್ಬೇಕಾಗತ್ತೆ. ಇದು ಒಂದ್ಸಲ ಬಂಡವಾಳ ಹಾಕಿಬಿಟ್ಟು ತೋಟ ಮಾಡಿದ್ವಿ ಅಂದ್ರೆ, ಅಡಿಕೆ ತೋಟ ಮಾಡಿದ್ವಿ ಅಂದ್ರೆ ನಾವು ನಿರಂತರವಾಗಿ ನಾವು ನಮ್ಮ ಆರ್ಥಿಕ ಸುಧಾರಣೆ ಆಗುತ್ತೆ, ನಮಗೆ ಅಷ್ಟು ಒಳ್ಳೆಯ ಅನ್ಸೋದಿಲ್ಲ ನಮಗೆ. ಅಂದ್ರೆ ನಿಮ್ ತಂದೆಯವ್ರ ಕಾಲದಲ್ಲಿ 1 ಎಕರೆ ಜಮೀನು ಅಡಿಕೆ ಮಾಡಿ ಅಡಿಕೆ ಇತ್ತು. ನಮ್ಮ ಅಪ್ಪಾರು ಇದ್ದಾಗ ನಾವು 1 ಎಕರೆ ತೋಟ ಇತ್ತು. ನಾವು 4 ಜನ ಅಂತಂದ್ಬಿಡ್ ನಾವು, ಅದರಿಂದ ನಾವು ಎಲ್ಲರೂ ಇದಕ್ಕೆ ನಾವು ತೊಡಗಿಸ್ಕೊಂಡ್ವಿ. ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪಾರು 1 ಎಕರೆ ತೋಟಗಿದ್ವಿ. ನಾವೆಲ್ಲ ಬಂದ ಮೇಲೆ ಜಮೀನಿತ್ತು, ನಮ್ದು ಸಾಕಷ್ಟು ಜಮೀನಿತ್ತು, ಸುಮಾರು 30-40 ಎಕರೆ ನಮ್ದೊಂದು ಜಮೀನಿಂದ. ಆ ಟೈಮಲ್ಲೇ ನಾವು ಸುಮಾರು 1,000 ತೆಂಗಿನ ಗಿಡ ಹಾಕಿದ್ವಿ ನೋಡ್ರಿ. 1,000 ಬಬ್ಬೂರ್ ಫಾರಂ ಅಲ್ಲಿ ತಗೊಂಬಂದು ಆ ಟೈಮಲ್ಲೇ 1,000 ನಮ್ಮೂರಲ್ಲಿ ಏರಿದಾಗ ಯಾರು ಮಾಡಿದ್ದಿಲ್ಲ, ಸುಮಾರು 80ನೇ ಸಾಲಿನಾಗೆ. ಅವಾಗ ಸ್ವಲ್ಪ ತೋಟ ಇತ್ತು, ಅಡಿಕೆ ತೋಟ ಇತ್ತಲ್ಲ, ಮತ್ತೆಲ್ಲ ಈಗೆಲ್ಲ ಮತ್ತೊಂದು 50 ಎಕರೆ ತೋಟ ಮಾಡಿದ್ವಿ ನಾವೆಲ್ಲ, ನಮ್ಮ ಅಣ್ಣ ತಮ್ಮಳು ಎಲ್ಲ ಸೇರಿ. ಈಗ 1,000 ತೆಂಗಿನ ಸಸಿ ನಾಟಿ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಈಗ ಅಷ್ಟು ತೆಂಗಿನ ಸಸಿಗಳನ್ನ ನೀವು ಉಳಿಸಿಕೊಂಡಿದ್ರ? ಅದಕ್ಕೆ ಕೆಲವು ತೆಗೆದ್ವಿ ನಾವು, ಯಾಕಂದ್ರೆ ಅಡಿಕೆ ಗಿಡಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಕೆಲವೊಂದು ತೆಗೆದು ಬಿಟ್ಟು ಈಗ ಹೆಚ್ಚು ಕಮ್ಮಿ ನಮ್ಮ ಒಂದು 500 ತೆಂಗಿನ ಸಹ 600 ಸಸಿ ಇದಾವೆ. ಈಗ ಅಡಿಕೆಗೆ ಬಂದಂತ ಆದಾಯ ತೆಂಗಿನಲ್ಲಿ ನಾವು ಕಾಣಕ್ಕಾಗಲ್ಲ ಅಂತ ಹೇಳ್ತೀರಾ? ಈಗಿನ ಮಾರ್ಕೆಟಿಂಗ್ ನೋಡಿದ್ರೆ ಅಡಿಕೆದು ಬೇರೆ ಆಗುತ್ತೆ. ತೆಂಗುದು ಜೀವನ ಮಟ್ಟ ಹೆಂಗೆ ಅಂದ್ರೆ ಅಡಿಕೆ ಲೆವೆಲ್ಗೆ ನಾವು ಹೋಗ್ಬೇಕಾಗತ್ತೆ, ಇಲ್ಲ ತೆಂಗು ಬೆಳೆಯವರು ತೆಂಗಿನ ಲೆವೆಲ್ಗೆ ನಾವು ಹೋಗ್ಬೇಕಾಗತ್ತೆ ಜೀವನ ಮಟ್ಟ. ಬಟ್ ಎರಡೂ ಒಂದೇನೆ, ಬಟ್ ಅದು ನೀರು ಕಮ್ಮಿ ತಗೊಳತ್ತೆ, ಇದು ನೀರು ಜಾಸ್ತಿ ತಗೊಳತ್ತೆ. ಈಗಿನ ಆರ್ಥಿಕತೆಗೆಲ್ಲ ಇದು ಆದಾಯ ಚೆನ್ನಾಗ್ ಬರುತ್ತೆ ಅಡಿಕೆಯಲ್ಲಿ. ಈಗ ನಿಮ್ ತಂದೆಯವರು ಆಲ್ರೆಡಿ 1 ಎಕರೆ ಅಡಿಕೆ ತೋಟ ಮಾಡಿದ್ರು, ಇನ್ನು ಹೆಚ್ಚು ಹೆಚ್ಚು ಅಡಿಕೆ ಹಾಕ್ಬೇಕಂತ ಅನ್ಕೊಂಡಾಗ ನಿಮ್ ತಂದೆಯವರು ಸಾಕಪ್ಪ ಇದನ್ನೇ ನೀವು ನಿಭಾಯಿಸ್ಕೊಂಡು ಹೋಗಿ ಬೇರೆ ಬೆಳೆಗಳನ್ನ ಬೆಳೀರಿ ಈ ತರ ಸಲಹೆ ಕೊಡ್ಲಿಲ್ವಾ? ಆ ಟೈಮಲ್ಲಿ ನಾವು ನಾವೇ ತೋಟ ಮಾಡ್ಬೇಕು, ಒಂದ್ ಮಾದರಿ ಆಗ್ಬೇಕು ಈ ಏರಿಯಾದಾಗ ಅಂತಂದು ಆವಾಗ ಅದಾದ ಮೇಲೆ ಇತ್ತೀಚೆಗೆ ನಾವು ಸ್ವಲ್ಪ ಪ್ರೌಢಾವಸ್ಥೆ ಬಂದಾಗ ಈಗೆಲ್ಲ ಈಗೇನು ಅಡಿಕೆ ಇದೆಯಲ್ಲ ಅಡಿಕೆಗೆ ನಾವು ಬಿದ್ವಿ. ಈಗ ನೀವು 4 ಜನ ಅಣ್ಣ ತಮ್ಮಂದಿರು ಅಂದ್ರಲ್ಲ, ಎಲ್ಲರೂ ಒಗ್ಗೂಡಿ ಇದ್ರೆ ಬೇರೆ ಬೇರೆ ಆಗಿದ್ರೆ? ಆ ಟೈಮಲ್ಲಿ ಒಗ್ಗೂಡಿದ್ವಿ, ಯಾಕಂದ್ರೆ ಈಗ ಹೆಂಗಂದ್ರೆ ಚೆನ್ನಾಗಿ ದುಡಿಮೆ ಮಾಡ್ಬೇಕಾರೆ ಕೂಡಿ ದುಡಿಮೆ ಮಾಡ್ಬೇಕು, ಆಮೇಲೆ ಪ್ರೌಢಾವಸ್ಥೆಗೆ ಹೋದ ಮೇಲೆ ಅವರವ್ರಾದ್ಮೇಲೆ ಇನ್ನೂ ಡೆವಲಪ್ ಆಗುತ್ತೆ. ನಾವು ಕೂಡಿದಾಗ ಎಷ್ಟಿತ್ತೋ ಅದ್ರ ಮತ್ತೆ ಡಬಲ್ ಆಗಿದ್ವಿ ನಾವು ಮಾಡ್ಕೊಳಿದ್ವಿ. ಹಂಗಾಗಿ ಈಗ ಮತ್ತೆ ಒಬ್ಬೊಬ್ಬರು ಈಗೇನಲ್ಲ ಅಂದ್ರು 15 ಎಕರೆ ತೋಟ ಮಾಡಿವಿ. ಅವಾಗ ಕಮ್ಮಿ ಇತ್ತು, ಈಗ 30 ಎಕರೆ ಇತ್ತು, ಈಗ 60 ಎಕರೆ ಮಾಡಿದ್ವಿ ನಾವು ಎಲ್ಲರು ಸಪರೇಟ್ ಆದ ಮೇಲೆ. ಏನು ಅಂದ್ರೆ ಡೆವಲಪ್ ಮಾಡ್ಬೇಕಾರೆ ಕೂಡಿ ಇರ್ಬೇಕು, ಬಾಳ್ಬೇಕು. ಬೇಸಿಕ್ ಏನಪ್ಪ ಅಂದ್ರೆ ಫೌಂಡೇಶನ್ ಬೇಕು. ನಾವ್ ಏನಾದ್ರೆ ಒಕ್ಕಲ್ತನ ಮಾಡಿದ್ರಪ್ಪ ಅಂದ್ರೆ ಸಿಂಗಲ್ ಆಗಿದ್ದಾಗ ಏನು ಸಾಧನೆ ಮಾಡಕ್ ಆಗಲ್ಲ. ಈಗ ಮೊದಲು ಹೆಂಗಿತ್ತು ಅಂದ್ರೆ ಈಗ 10,000 ರೂಪಾಯಿ 15,000 ರೂಪಾಯಿ ಬೇಡ 20,000 ರೂಪಾಯಿ ಒಂದ್ ಬೋರ್ವಾಲ್ ಇತ್ತು. ಬೋರ್ ಇದ್ ಮಾಡಿಸ್ಬೇಕಪ್ಪ ಮೋಟರ್ ಕೊಡ್ಬೇಕಪ್ಪ ಅಂದ್ರೆ ಒಂದ್ 30,000-40,000 ರೂಪಾಯಿ ಬಾಯಿ ಬಿಡೋದು. ಈಗ 1.5-2 ಲಕ್ಷ ರೂಪಾಯಿ ಆಗುತ್ತೆ. ಹಂಗಾಗಿ ಹೊಸ್ದಾಗಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಗ್ಗೂಡಿಕೊಂಡು ಅಣ್ಣತಮ್ಮಗಳು ಹೊಂದಾಣಿಕೊಂಡು ಹೋಗಿ ಮಾಡಿದ್ರೆ ಬಹಳ ಅನುಕೂಲ ಅಂತ ನನ್ನ ದುಡಿದು ನಮ್ಮಲ್ಲಿ ಹಣ ಸಂಪಾದನೆ ಮಾಡಿ ಇವನ್ನೆಲ್ಲ ಮಾಡ್ಬೇಕು. ಸಾಲ ಮಾಡ್ಬಾರ್ದು, ಸಾಲ ಈಗ ಎಷ್ಟೇ ಸಾಲ ಮಾಡ್ತು ಅಂದ್ರೆ ಬಹಳ ಹೊರೆ ಆಗುತ್ತೆ. ಈಗ ಸ್ವಂತ ಜಮೀನಿದ್ದು ಕಾಸ್ಟಿಂಗು ಬಹಳ ಆಗುತ್ತೆ. ಈಗ ನೀವು 1 ಎಕರೆ ತೋಟನ ಬಹಳಷ್ಟು ವಿಸ್ತೀರ್ಣ ಮಾಡಿದ್ರಲ್ಲ, ಅಂದ್ರೆ ಸಸಿಗಳನ್ನ ಎಲ್ಲಿ ತಂದು ನಾಟಿ ಮಾಡಿದ್ರೆ? ಸಸಿ ನಮ್ದು ಹಳೆ ತೋಟ ಇತ್ತು, ಮೊದ್ಲೇ ಹೇಳ್ದಂಗೆ ನಮ್ದು ಹಳೆ ತೋಟ, ನಮ್ಮಪ್ಪರು ಅಜ್ಜರು ಮಾಡಿದ ತೋಟ ಇತ್ತು. ಆ ತೋಟದಿಂದ ಅದರಗಳೇ ಬೀಜ ತಗೊಂಡ್ವಿ, ಆ ಬೀಜದಿಂದಲೂ ನಾವು ಸಸಿ ಮಾಡ್ಕೊಂಡು ಬೇರೆ ಬೇರೆ ಎಲ್ಲಾರು ಡೆವಲಪ್ ಮಾಡಿದ್ವಿ. ಅಂದ್ರೆ ನಾವು ಈಗ ಅಡಿಕೆ ಒಂದು ಸಸಿಗೆ ಬೀಜ ಆಯ್ಕೆ ಮಾಡ್ಬೇಕಂತಂದ್ರೆ ಅಂದ್ರೆ ಸುಮಾರು ವರ್ಷದ ಮರಗಳು ಹಾಕ್ಬೇಕು ಅಂತ ಹೇಳ್ತೀರಾ? ಸುಮಾರು ಒಂದ ಕಮ್ಮಿ ಅಂದ್ರೆ ಒಂದು 35 ವರ್ಷ ಮೇಲಿರ್ಬೇಕು. ಆಮೇಲೆ ಅದ್ರಾಗೆ ಅನೇಕ ವಿಧದ ಗೊನೆಗಳಿರ್ತವೆ, ನಮಗೆ ಬೇಕಾದ ಸೂಕ್ತವಾದ ಗೊನೆಗಳು ಆಯ್ಕೆ ಮಾಡಿಕೋಬೇಕು. ಒಂದು ಎರಡನೇದಾಗಿ ಆ ಕಾಯಿ ತಳು ಇರ್ಬೇಕು, ಸಿಪ್ಪೆ ತಳು ಬರುತ್ತೆ. ನೀವು ಪರೀಕ್ಷೆ ಮಾಡ್ರಿ, ಕಾಯಿ ಸಣ್ಣಕ್ಕಿದ್ರುವ ದುಂಡು ಅಷ್ಟೇ ದಪ್ಪ ಬರುತ್ತೆ, ಸಿಪ್ಪೆ ತಳು ಬರುತ್ತೆ. ಸಿಪ್ಪೆ ತೆಳುವಾದ ಸಿಪ್ಪೆಯ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು. ಅವು ಕೆಲವೇ ತೋಟಗಳಿಗೆ ಮಾತ್ರ ಸಿಗುತ್ತೆ, ಎಲ್ಲ ತೋಟಗಳಿಗೂ ಸಿಗೋದಿಲ್ಲ. ಯಾಕಂದ್ರೆ ಈಗಿನ ಇದರಿಂದ ಕಾಂಪಿಟೇಷನ್ ಅಥವಾ ಈಗಿನ ತೋಟಗಾರಿಕೆಯಿಂದ ಎಲ್ಲರೂ ಬೇರೆ ಬೇರೆ ಹಂಗೆ ಕೊಟ್ಬಿಡ್ತಾರೆ. ಹಂಗೆಲ್ಲ ನೋಡ್ಕೊಂಡು ನೀವು ಒಳ್ಳೆ ಸೂಕ್ತವಾಗಿ ಒಳ್ಳೆ ನಂಬಿಕೆಯಾದ ಜನಗಳ ಹತ್ರ ಮಾಡಿ. ಯಾಕೆ ಅಂದ್ರೆ ಈಗ 10 ವರ್ಷದ ತನಕಲ್ಲೂ ನಿಮಗೆ ಅದ್ರ ಪ್ರತಿಫಲ ಸಿಗೋದಿಲ್ಲ, ಗೊತ್ತಾಗಲ್ಲ ಪಾಪ. ಆಮೇಲೆ ನೀವು ಅಡಿಕೆ ಗಿಡ ಕಡಿಯಕ್ ಆಗಲ್ಲ. ಹಂಗಾಗಿ ಸೂಕ್ತವಾದ ಬೀಜಗಳನ್ನೇ, ಸೂಕ್ತವಾದ ಕೊನೆಯೇ ನಂಬಿಕೆ ಅಷ್ಟನ್ನೇ ತಗಿಸ್ಕೊಂಡು ನೀವು ಮಾಡ್ಬೇಕಾಗುತ್ತೆ. ಈಗ ಬೀಜಗಳ ಆಯ್ಕೆ ಮಾಡ್ಕೊಂಡಾಗ ಸಸಿ ಅಂತಂದ್ರೆ ಯಾವ ರೀತಿ ಮಾಡ್ತೀರ? ಸಸಿನ ಏನ್ ಮಾಡ್ತೀವಿ ಅಂದ್ರೆ ಕೆಂಪಗಿರ್ಬೇಕು ಗೋಟು, ಆ ಕೆಂಪಗಾದ ಗೋಟನ್ನ ಕೊಯ್ದ ಮೇಲೆ ಒಂದು ಚೀಲದಾಗ ಹಾಕ್ಬಿಟ್ಟು ಸುಮಾರು 15 ದಿವಸ ಅದನ್ನ ಕೊಳೆಯಕ್ ಬಿಟ್ರಿ. ಒಟ್ಟ ಐಸ್ನಾಗ ಇದ್ದಂಗೆ ಇರ್ಬೇಕು, ಆ ತರ ನೀರ್ ಹಾಕೊಂಡು ಅದನ್ನ ಕೊಳೆಯಕ್ ಬಿಟ್ಬಿಟ್ಟು ಒಂದ್ 15 ದಿವಸ ಬಿಟ್ಟ ಮೇಲೆ ಕೆಳಗಡೆ ಮಳದ ಹಾಕ್ಬಿಟ್ರೆ ದಪ್ಪನಾಗೆ, ಅದ್ರ ಮೇಲೆ ಗೋಟ್ ಹಾಕ್ತೀರಿ, ಅದ್ ಹಾಕ್ಬಿಟ್ಟು ಮತ್ ಅದ್ರ ಮೇಲೆ ಮಳದ ಹಾಕ್ಬಿಟ್ರೆ ನಿಮ್ಗೆ ಬೀಜ ಬಹಳ ಚೆನ್ನಾಗ್ ಬರುತ್ತೆ. ಆ ಜಾಗ ಯಾವಾಗ್ಲೂ ಹಸಿಯಾಗಿ ಕೂಲ್ ಆಗಿ ಇರ್ಬೇಕು. ಮಳಕಿ ಬಂದ್ಮೇಲೆ ಮತ್ತೆ ಪಾಕೆಟ್ಗೆ ಹಾಕ್ಬೇಕು. ನಿಮ್ಗೆ ಯಾಕೆ ಅಂದ್ರೆ ಮಳದಲ್ಲಿ ಯಾಕೆ ಹಾಕ್ಬೇಕಂದ್ರೆ ನಿಮ್ಗೆ ಕಿತ್ಕೋಬೇಕಾರೆ ಬಹಳ ಈಸಿಯಾಗಿ ಬರುತ್ತೆ. ಅಂದ್ರೆ ಪ್ಯಾಕೆಟ್ಗೆ ಹಾಕಿ ಮತ್ತೆ 1 ವರ್ಷ ನೀವು ಅದ್ರಲ್ಲಿ ಒಂದ್ ವರ್ಷ 1 ಕೆಜಿ ಪ್ಯಾಕೆಟ್ ಅಥವಾ 2 ಕೆಜಿ ನಿಮ್ಗೆ ಹೆಂಗಂಗ್ ಅನುಕೂಲ ಆಗುತ್ತಾ ಆ ತರ ಪ್ಯಾಕೆಟ್ಗಳು ಮಾಡಿ 1 ವರ್ಷಕ್ಕೆ ನಿಮ್ಗೆ ಸಸಿ ಬರುತ್ತೆ. ಹಾಕಿ ಅಂದ್ರೆ ನೀವು ನಿಮ್ ಮನೆಗೆ ಅಷ್ಟೇ ಸಸಿ ಮಾಡ್ಕೊಳ್ತೀರಾ, ಬೇರೆ ರೈತರಿಗೆ ಕೊಡ್ತೀರ? ಗೋಟು ಸುಮಾರು ನಾವು ಈ ವರ್ಷ ಒಂದ್ ಲಕ್ಷ ಗೋಟು ಕೊಟ್ಟಿದೀವಿ ಬೇರೆ ಬೇರೆ ರೈತರಿಗೆ. ನಮ್ಗೆ ಅವರೇ ಬೇಕಾ ಅಪೇಕ್ಷೆ ಪಟ್ಟು ಬಂದು ಅವರು ತಾಡದಾಗೆ ಅವ್ರನ್ನೇ ತೋರಿಸಿ ಅವ್ರಿಗೆ ಬೇಕಾದ ಗೊನೆಗಳನ್ನೇ ಹೇಳಿ ನಾವು ಕೊಡ್ತೀವಿ. ನಾವು ಯಾಕೆಂದ್ರೆ ಪಾಪ ಅವ್ರಿಗೆ ಗೊತ್ತಾಗಿರಲ್ಲ ಹೊಸಬರು ಅವರಿಗೆ, ಈಗಲೇ ಯಾವಾಗ ಮನವರಿಕೆ ಆಗ್ಬಿಡ್ತು ಅಂದ್ರೆ ಇನ್ನು 10 ವರ್ಷದ ತನಕಲ್ಲ ಅವ್ರಿಗೆ ಏನೇ ಇದಾಗಲ್ಲ, ಡೌಟ್ ಇರಲ್ಲ, ಇಲ್ಲ ತಂದೆ ಏನೋ ಮಾಡಿದೆ ಅನ್ನಂಗೆ ಆ ಒಂದು ಇದ್ರು ಬರ್ಬಾರ್ದು. ಈಗ ಅಡಿಕೆ ಅಂತಂದ್ರೆ ನೀವು ಹಾಕಿರೋ ಜಮೀನು ಯಾವ ಮಣ್ಣಿಂದ ಕೂಡಿದೆ? ಯಾವ ಮಣ್ಣಾದ್ರೂ ಅಂದ್ರೆ ಅದಕ್ಕೆ ನಿಂತ ಮಣ್ಣೆ ಅಂತ ಮಣ್ಣೆ ಅಂತಲೇ ಬೇಕಾಗಲ್ಲ, ಯಾವ ಮಣ್ಣಾದ್ರೂ ಆಗ್ಬಹುದು. ಈಗ ನಾಟಿ ಮಾಡ್ಬೇಕಂತಂದ್ರೆ ಯಾವ್ದಾಯದಲ್ಲಿ ನಾಟಿ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರ? ನಮಗ್ ಅನ್ಸದು 7 ಅಡಿ ಮೇಲೆ ಯಾವ್ದಾಯಾರನ್ನು ಮಾಡ್ತೀವಿ, 7-8. ಅದ್ರೊಳಗಡೆ ಎಲ್ಲ ಬೇಸಾಯ ಮಾಡಂತ ಒಂದು ಸ್ಥಿತಿ ಇರುತ್ತೆ. ಸಣ್ಣ ಟ್ಯಾಕ್ಟ್ರಿ ಬೇಸಾಯ, ನೀವು 8-6 ಅಡಿ ಮಾಡಿದ್ರು ಬೇಸಾಯ ಆಗುತ್ತೆ, 7 ಅಡಿ ಮಾಡಿದ್ರು ಬೇಸಾಯ ಆಗುತ್ತೆ, 8 ಅಡಿ ಮಾಡಿದ್ರು ಬೇಸಾಯ ಇದಾಗುತ್ತೆ, ಯಾವ್ದಾದ್ರು ಮಾಡಬಹುದು. ಈಗ ನೀವೆಲ್ಲ ಹಿಂದೆ ಯಾವ್ದಾಯದಲ್ಲಿ ನಾಟಿ ಮಾಡಿದ್ರೆ? ಮೊದ್ಲೆಲ್ಲ ನಾವು ಮುಕ್ಕಾಲ್ದಾಯ ಅಂತ ಮಾಡ್ತಾರೆ, ಅದು 8-9 ಮುಕ್ಕಾಲ್ದಾಯ. ಈಗ ನಾಟಿ ಮಾಡ್ಬೇಕಾದ್ರೆ ಈಗ ಏನೆಲ್ಲ ಮುಂಜಾಗ್ರತೆ ವಹಿಸಬೇಕಾಗುತ್ತೆ? ಗುಂಡಿ ಎಷ್ಟು ಆಳ ತೆಗಿಬೇಕಾಗುತ್ತೆ? ಏನೇನ್ ಗೊಬ್ಬರ ಕೊಡಬೇಕಾಗುತ್ತೆ? ನಾಟಿ ಮಾಡ್ಬೇಕಾದ್ರೆ ಗೊಬ್ಬರ ಏನ್ ಬೇಕಾಗಲ್ಲ, ನಾಟಿ ಮಾಡಿದ್ಮೇಲೆ ನಾಟಿ ಆಮೇಲೆ ಬೇಕಾದ್ರೆ ಕೊಡ್ರಿ, 1 ವರ್ಷ ಆದ್ಮೇಲೆ ಕೊಡ್ರಿ ನೀವು, ಅಲ್ಲ 6 ತಿಂಗಳು ಆದ್ಮೇಲೆ ಕೊಡ್ರಿ. ಈಗ ನೀವು ಹಾಕಿದಂತ ಸಂದರ್ಭದಲ್ಲಿ ಡ್ರಿಪ್ ವ್ಯವಸ್ಥೆ ಎಲ್ಲ ಅವಾಗಲೇ ಮಾಡಿಸಿದ್ರೆ? ಮಾಡಿಸ್ಬೇಕು ಅನುಕೂಲ ಅದು. ಹಿಂದೆಲ್ಲ ಆ ವ್ಯವಸ್ಥೆ ಇಲ್ಲ, ಇಲ್ಲ ಅವಾಗೆಲ್ಲ ಕೈ ನೀರ್ ಹಾಕ್ತಿದ್ವಿ ನಾವಾಗ, ಮೊದ್ಲೆಲ್ಲ ಈ ಡ್ರಿಪ್ ಇಲ್ಲದ ಕಾಲದಾಗೆ ಕೈ ನೀರ್ ಹಾಕಾರ. ಅವಾಗ ಆಯ್ ನೀರ್ ಬಿಡೋದು, ಪ್ರತಿ ಗಿಡಕ್ಕೆ ನೀರ್ ಹಾಕೋದು ಈ ತರ ಮಾಡ್ತಾರೆ. ಮಳೆಗಾಲ ಚೆನ್ನಾಗ್ ಆಗೋದು ಮಳೆಗಾಲದಾಗ ಹಾಕಾರಲ್ಲ, ಹಂಗಾಗಿ ಏನು ತೊಂದರೆ ಆಗ್ತಿಲ್ಲ. ಈಗ ಹೊಸದಾಗಿ ಈ ಒಂದು ಅಡಿಕೆ ಗಿಡ ನಾಟಿ ಮಾಡಂತ ನಮ್ಮ ರೈತರು ಅಂದ್ರೆ ಯಾವ ಮಳೆಗೆ ನಾಟಿ ಮಾಡಿದ್ರೆ ಸೂಕ್ತ ಅಂತ ಹೇಳ್ತೀರಾ? ಏನ್ ಜೂನ್ ಜುಲೈ ಇದೆಯಲ್ಲ, ಭಾರಿ ಒಳ್ಳೇದು ಟೈಮ್. ಯಾಕೆಂದ್ರೆ ಟೆಂಪರೇಚರ್ ಇರಲ್ಲ ಬಂದು, ಎರಡನೇದಾಗಿ ಯಾವಾಗ್ಲೂ ಮೋಡ ಕವಿದ ವಾತಾವರಣ ಇರುತ್ತೆ. ಈಗ ಸಾಕಷ್ಟು ಜನ ರೈತರು ಏನಪ್ಪಾ ಅಂತಂದ್ರೆ ಇವತ್ತು ಹೆಂಗ ಡ್ರಿಪ್ ವ್ಯವಸ್ಥೆ ಮಾಡಿಸಬಹುದು ಅಂತೇಳಿ ವರ್ಷದ ಎಲ್ಲಾ ಕಾಲದಲ್ಲೂ ನಾಟಿ ಮಾಡ್ತಾರೆ, ಇದು ಅಷ್ಟು ಶ್ರೇಷ್ಠ ಅಲ್ಲ ಅಂತೀರ? ಇಲ್ಲ ಇಲ್ಲ ಇಲ್ಲ ಮಾಡಬಹುದು, ಯಾಕಂದ್ರೆ ಈ ಪ್ಯಾಕೆಟ್ ಸಸ್ಯದಿಂದ ನಿರಂತರವಾಗಿ ಯಾವಾಗ ಬೇಕಾದ್ರೂ ನೀವು ಮಾಡ್ಕೋಬಹುದು ಡ್ರಿಪ್ ವ್ಯವಸ್ಥೆ ಇದ್ರೆ. ಇನ್ನು ಇಂಥ ಟೈಮ್ ಅಂತೇನಿಲ್ಲ, ಬಟ್ ಏನಂದ್ರೆ ಬೇಸಿಗೆ ಕಾಲದಾಗೆ ಸ್ವಲ್ಪ ನೆಲ್ ಕಟ್ಟಬೇಕಾಗತ್ತೆ ನೀವು ಪ್ರತಿ ಗಿಡಕ್ಕೆ. ಪ್ರತಿ ಗಿಡಕ್ಕೂ ಒಂದು ಗರೇನೋ ಏನಾರೇ ಒಂದು ನೆಲ್ ಕಟ್ಟಿದ್ರೆ ಅನುಕೂಲ, ಯಾಕಂದ್ರೆ ಸಸಿ ಸಣ್ಣದಿರುತ್ತಲ್ಲ, ನಾವೇನೇ ನೀರ್ ಬಿಟ್ಟರು ಆ ಟೆಂಪರೇಚರ್ಗೆ ಇದಾಗುತ್ತೆ. ಈಗ ಗಿಡಕ್ಕೆ ಪ್ರತಿ ಗಿಡಕ್ಕೆ ನೆರಳು ಮಾಡೋದಕ್ಕಿಂತ ಈಗ ಬಾಳೆ ಬೆಳೆದ್ರೆ ಅದೇ ನೆರಳಾಗುತ್ತಲ್ಲ, ಅದಕ್ಕಿನ್ನೆಲ್ಲ ಔಡ್ಲ ಹಾಕಿದ್ರೆ ಇನ್ನು ಭಾರಿ ಒಳ್ಳೇದು. ಔಡ್ಲ ಹಾಕಿದ್ರೆ ನೆರಳಾಗುತ್ತೆ ಅವಾಗಲೂ ಅಂದ್ರೆ ಅಡಿಕೆ ಒಳಗಡೆ ಎಲ್ಲ. ಅಡಿಕೆ ಒಳಗೆ ಔಡ್ಲ ಹಾಕಿದ್ರೆ ಬೇಸಿಗೆ ಕಾಲದಾಗೆ ಸ್ವಲ್ಪ ಟೆಂಪರೇಚರು ನೇರವಾಗಿ ಗಿಡಗಳಿಗೆ ಬಿಡಲ್ಲ. ಅಡಿಕೆ ಒಳಗಡೆ ಎಲ್ಲ ಇವು ಬರ್ತಾವ, ಕಳೆ ಗಿಡಗಳೆಲ್ಲ ಬರ್ತಾವ, ಕಳೆ ಸಾಕಷ್ಟು ಬರುತ್ತೆ, ಅದನ್ನೆಲ್ಲ ನೀವು ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಎಲ್ಲ ನಾವು ಬಾಂಡ್ಲಿ ಹೊಡಿತೀವಿ ನಾವು. ಈಗೆಲ್ಲ ಕಳೆನಾಶಕಗಳು ಸಿಂಪಡಣೆ ಮಾಡೋದು ಈ ತರ ಮಾಡಲ್ಲ. ಬೇಡ, 1 ವರ್ಷದ ಗಿಡಗಳಿಗೆ ಅಡಿಕೆ ಗಿಡಗಳಿಗೆ ಯಾವ ಕಾರಣಕ್ಕೂ ಕಳೆನಾಶಕ ಸಿಂಪಡಣೆ ಮಾಡಕೋಬೇಡ, ನೇರವಾಗಿ ಗಿಡಗಳಿಗೆ ಎಫೆಕ್ಟ್ ಆಗುತ್ತೆ. ಈಗೆಲ್ಲ ನಿಮ್ಮ ದೊಡ್ಡ ಗಿಡಗಳು ಅಂದ್ರೆ ಈ ತರ ಕಳೆನಾಶಕ ಸಿಂಪಡಣೆ ಮಾಡ್ತೀರಾ? ಯಾವಾಗಂದ್ರೆ ಯಥೇಚ್ಛ ಮಾಡಲ್ಲ, ಈಗ ಏನ್ ಅಡಿಕೆ ಕೊಯ್ಯ ಟೈಮ್ನಾಗೆ ಮಾತ್ರ ಅಷ್ಟು ಮಾತ್ರ ನಾವು ಮಾಡ್ತೇವೆ. ಈಗ ಹೆಚ್ಚು ಹೆಚ್ಚು ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದ ಭೂಮಿಯಲ್ಲಿ ಇರತಕ್ಕಂಥ ಜೀವಾಣುಗಳೆಲ್ಲ ನಾಶ ಆಗ್ತವೆ, ಭೂಮಿ ತನ್ನ ಸತ್ವವನ್ನೇ ಕಳ್ಕೊಳ್ತತೆ ಅಂತ ಹೇಳ್ತಾರೆ, ಸಾಕಷ್ಟು ನಮ್ಮ ಕೃಷಿಕರ ಅನುಭವ ಇದೆ. ಅಂತದ್ರಲ್ಲೂ ನೀವು ಕಳೆನಾಶಕ ಸಿಂಪಡಣೆ ಮಾಡ್ತೀರಾ? ಇಲ್ಲ, ನಾವು ಯಥೇಚ್ಛ ಮಾಡಲ್ಲ, ಈಗ ಬೇರೆ ಕಡೆ ಕೆಲವರು ಮಾಡ್ತಾರೆ, ನಾವು ಸಾಧ್ಯವಾದಷ್ಟು ವರ್ಷಕ್ಕೆ ಒಂದೇ ಸಲ ಮಾಡುತ್ತೀವಿ, ಅದು ಅಡಿಕೆ ಕೊಯ್ಯ ಟೈಮಲ್ಲಿ ಕಾಯಿ ಕಾಣಲ್ಲ ಅನ್ನೋ ಉದ್ದೇಶಕ್ಕೆ ಮಾಡ್ತೀವಿ ಅಷ್ಟೇ. ಕೈಯಾಗ ಟ್ರಾಕ್ಟರ್ನಿಂದ ಟ್ರಾಕ್ಟರ್ ಬಾಂಡ್ಲೆ ಹೊಡಿತೀವಿ, ನಮಗೆ ಇದಾಗುತ್ತೆ ಅಷ್ಟೇ, ಅಂಕ ಏನಾಗಲ್ಲ. ಹುಲ್ಲಾದ್ರೂ ಅದ್ರಾಗೆ ಗೊಬ್ಬರ ಆಗುತ್ತೆ ಅದು, ಹಂಗಾಗಿ ನಾವು ಸಿಂಪಡಣೆ ಮಾಡೋದು ಅವಶ್ಯಕತೆ ಇಲ್ಲ, ಮಾಡೋದು ಇಲ್ಲ ನಾವು. ಈಗ ಸಾಕಷ್ಟು ನಿಮ್ಮ ಒಂದು ಅಡಿಕೆ ಗರಿ ಬೀಳ್ತವೆ, ಅವೆಲ್ಲ ಅಲ್ಲೇ ಒಂದರ ರೀತಿ ಗೊಬ್ಬರ ಮಾಡ್ತೀರ? ಬಾಂಡ್ಲಿ ಹೊಡೆದ್ರೆ ಎಲ್ಲ ಗೊಬ್ಬರ ಆಗುತ್ತದೆ. ಈಗ ಅಡಿಕೆ ಒಳಗಡೆ ಹಸಿರೆಲೆ ಗೊಬ್ಬರ ಅಂದ್ರೆ ಈ ದ್ವಿದಳ ಧಾನ್ಯಗಳು ಬೆಳೆಯೋದು, ಡಯಂಚೆ ಬೆಳೆಯೋದು, ಸೆಣಬು ಬೆಳೆಯೋದು, ಈ ತರ ಒಂದು ಭೂಮಿಯ ಒಂದು ಫಲವತ್ತತೆ ಹೆಚ್ಚಕ ಈ ತರ ಬೆಳೆಗಳನ್ನ ಬೆಳೆಯಲ್ಲ ನೀವು? ನಾವು ಈ ಸೆಣಬು ಹಾಕ್ತಿವಿ, ಈಗ ಅಲ್ಸಂದೆ ಹಾಕ್ರಿ, ಅಲ್ಸಂದೆ ಹಾಕಿರಿ 60 ದಿವಸಕ್ಕೆ ಬರ್ತದೆ, ಅವಾಗ ಅದ್ ಒಳ್ಳೆ ಫಲವತ್ತಾಗಿ ಇದಾಗುತ್ತೆ. ಅದಕ್ಕೆ ಮತ್ತೆ ಅದನ್ನ ಬಾಂಡ್ಲಿ ಹೊಡೆದ್ಬಿಟ್ರೆ ಟ್ಯಾಕ್ಟ್ರಿ ಹೊಡೆದ್ಬಿಟ್ರೆ ಏನೇನು ಅದು ಬಹಳ ಚೆನ್ನಾಗಿ ಇದಾಗುತ್ತೆ. ಈಗ ಸುಮಾರು ಅಂತಂದ್ರೆ 8 ಅಡಿ ಎತ್ತರ ಬೆಳೆದವ್ ನಿಮ್ಮ ಒಂದು ಅಡಿಕೆ ಗಿಡ? ನಮ್ಮ ಸುಮಾರು ಈಗ 30-40 ಅಡಿ ಅದಾವೆ. ಹಳೆ ಗಿಡ, ಹಳೆ ಗಿಡ ಆಗಿರೋದ್ರಿಂದ ಮತ್ ಸೆಂಟ್ರಿಗೆ ಏನಾದ್ರೂ ಸಸಿ ನಾಟಿ ಮಾಡಿದ್ರೆ ಮತ್ತೆ? ಇಲ್ಲ ಇಲ್ಲ ಇಲ್ಲ, ಅದು ಅವಶ್ಯಕತೆ ಇಲ್ಲ. ಒಟ್ಟು 40-45 ವರ್ಷ ಆಗ್ಬೇಕು ನೋಡ್ರಿ, ಮತ್ತೆ ಇಂಥ ಇನ್ನೊಂದು ಕ್ರಾಪ್ ಮಾಡ್ಬೇಕಂದ್ರೆ ಗಿಡಗಳು ನಡುವೆ ಓದೋದಂಗೆ ಇಟ್ಕೋಬೇಕು ಕಟ್ಟೆ. ಮತ್ತೆ ಅದ್ರೊಳಗೆ ಮಾಡಿದ್ವಿ ಅಂದ್ರೆ ಏನು ಸುಖ ಆಗಲ್ಲ, ಯಾಕೆಂದ್ರೆ ಭೂಮಿಗೆ ಗಾಳಿ ಬೆಳಕು ಬೀಳ್ಬೇಕು, ಗಾಳಿಗಿಂತಲೂ ಬೆಳಕು ಬೇಸಿಗೆ ಕಾಲದಾಗೆ ಯಥೇಚ್ಛವಾಗಿ ಬೀಳ್ಬೇಕು. ಯಾಕೆಂದ್ರೆ ಬೇರೆ ಬೇರು ಒಂದು ಆ ಗಿಡ ಬೇರು ಈ ಗಿಡ ಬೇರು ಒಂದಕ್ಕೊಂದು ತಾಕಬಾರ್ದು, ತಾಕಿರಿ ಏನಂದ್ರೆ ಅಷ್ಟು ಫಲವತ್ತಾಗಲ್ಲ, ನಿಮ್ಗೆ ಒಳ್ಳೆ ಇಳುವರಿ ಸಿಗೋಕ್ಕೂ ಸಾಧ್ಯ ಇಲ್ಲ. ಅದು ಅಡಿಕೆ ತೋಟದಾಗ ಏನಾದ್ರೂ ಎರೆಹುಳ ಅದಾವಂತ ಇದನ್ನೇನಾದ್ರೂ ಗಮನಿಸಿದ್ರೆ? ಹಾ ಇದಾವೆ. ಓ, ನಾವ್ ಮಾಗಿ ಮಾಡಿದ್ಮೇಲೆ ಎರೆಹುಳುಗಳು ಯಥೇಚ್ಛಾಗಿರ್ತವೆ, ಅದೇ ಎರೆಹುಳುಗಳು ನಾವು ಔಷಧಿ ಹೊಡೆದ್ರೆ ಎಲ್ಲ ಪಾಪ ಹೋಗ್ತವೆ, ಗೊಬ್ಬರನ ಅದೇ ಉತ್ಪತ್ತಿ ಮಾಡುತ್ತೆ. ಸಾಕಷ್ಟು ಅನುಕೂಲ ಇದೆ ಕೃಷಿ ಭೂಮಿಗೆ ಎರೆಹುಳ ಇರೋದ್ರಿಂದ. ಏ ಅನುಕೂಲವ. ಈಗ ಸಾಕಷ್ಟು ವರ್ಷದಿಂದ ಅಡಿಕೆ ಬೆಳೀತಾ ಇದ್ರಿ, ಅಡಿಕೆ ಬೆಳೆಗೆ ಏನಾದ್ರೂ ರೋಗ ರುಜಿನ ಈ ತರ ಏನಾದ್ರೂ ಬರ್ತಾವ? ಬರ್ತವೆ, ಕೊಳೆ ರೋಗ ಬರುತ್ತೆ, ಎಡಗುಮಂಡಿ ರೋಗ ಅಂತ ಬರುತ್ತೆ. ಅದು ಯಥೇಚ್ಛವಾಗಿ ಬರೋದು ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಬೇಗ ತಾಕುತ್ತದೆ. ಗಿಡ ಏನ್ ಮಾಡ್ಬೇಕು, ಆ ಗಿಡ ಬೇಕಂತ ಗೊತ್ತಾದಾಗ ಗಿಡ ತಕ್ಷಣ ತೆಗಿಬೇಕು, ತಕ್ಷಣ ತೆಗೆದು ಆ ಭಾಗನ ಸುಡಬೇಕು, ಸುಡಿದು ಆಮೇಲೆ ಹಿಂದೆಗಡೆ ಆ ಗಿಡ ಹಾಕಿಬಿಟ್ರೆ ಬೇರೆ ಗಿಡಕ್ಕೆ ವೈರಸ್ ಆಗಲ್ಲ, ಅಟ್ಯಾಕ್ ಆಗಲ್ಲ. ಸುಮಾರು ಈ ತರ ರೋಗ ಬಂದಿದೆಯಾ ಎಲ್ಲ ಒಂದ್ ಗಿಡಕ್ಕೆ ಬಂದಿದೆಯಾ ನಿಮ್ಮ ಬೆಳೆಯಲ್ಲಿ? ಕೆಲವು ಜಮೀನಿನ ಮೇಲೆ ಆಗುತ್ತೆ, ಬೇಗ ಆಗತ್ತೆ. ಕೆಲವೆಲ್ಲೋ ಒಂದು ಅಲ್ಲೊಂದು ಇಲ್ಲೊಂದು ಹೋಗ್ತಿರ್ತವೆ. ಅವನ್ನ ಹಂಗ ನೋಡ್ಕೊಂಡು ಗಮನಿಸ್ಕೊಂಡು ಅವನ್ನ ಕಿತ್ತಾಕಿದ್ರೆ ಉತ್ತಮ ಆಗುತ್ತೆ. ಒಂದು ಅಡಿಕೆ ಮರದಲ್ಲಿ ಎಷ್ಟು ಗೊಂಚಲು ಹಿಡಿದ್ರೆ ನಿಮಗೆ ಲಾಭದಾಯಕ ಆಗುತ್ತೆ ಈ ಬೆಳೆ? ನಾವು ವರ್ಷಕ್ಕೆ ಎರಡು ಸಲ ಗೊಬ್ಬರ ಹಾಕ್ತೀವಿ. ಎರಡು ಸಲ ಗೊಬ್ಬರ ಆ ತರ ಮೇಂಟೈನ್ ಮಾಡಿ ಅದೇ ತರ ಕರೆಕ್ಟ್ ಆಗಿ ಬೇಸಿಗೆ ಕಾಲದಾಗೆ ಕರೆಕ್ಟ್ ಆಗಿ ನೀರ್ ಮೇಂಟೈನ್ ಮಾಡಿಬಿಟ್ಟು ಅಂದ್ರೆ ಬಹಳ ಅನುಕೂಲ ಆಗುತ್ತೆ. ಅಂದ್ರೆ ಎರಡು ಸಲ ಗೊಬ್ಬರ ಕೊಡ್ತೀವಿ ವರ್ಷದಲ್ಲಿ ಅಡಿಕೆ ಒಂದು ಬೆಳಿಗ್ಗೆ ಅಂತ ಹೇಳಿದ್ರ, ಯಾವ ಗೊಬ್ಬರ ಕೊಡ್ತಾ ಇದ್ರೆ? ನಾವು ಈಗ ದನಿಂಗ್ ಗೊಬ್ಬರ ಸಿಗ್ಲಿಲ್ಲ ಅಂದ್ರೆ ಬೇರೆ ಬೇರೆ ಆಲ್ಟರ್ನೇಟ್ ಮಾಡ್ಕೊಂಡಿರ್ತೀವಿ. ಈಗ ಕುರಿ ಗೊಬ್ಬರ ಈಗ ಎಲ್ಲೋ ಕಲ ಸಕ್ತಾರೆ, ಸಿಗಲ್ಲ ಅಂದ್ರೆ ಮತ್ತಿನ್ನೇನು ಫರ್ಟಿಲೈಸರ್ಗಳಿಗೆ ಇದ್ ಮಾಡ್ತೀವಿ ಅಷ್ಟೇ. ನಾವು ಒಟ್ಟಾರೆ ನೀವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ರಾಸಾಯನಿಕ ಗೊಬ್ಬರ ಎರಡನ್ನೂ ಕೊಡ್ತಾ ಇದ್ದೀವಿ, ಎರಡನ್ನೂ ಮಿಕ್ಸ್ ಮಾಡ್ತೀವಿ ನಾವು. ಈಗ ಜಿಂಕ್, ಬೋರಾನು, ಜಿಪ್ಸಮು ಈ ಲಘು ಪೋಷಕಾಂಶಗಳನ್ನ ಕೊಡಲ್ವಾ? ಕೊಟ್ಟಿವಿ ನಾವು, ಯಾಕೆಂದ್ರೆ ಈಗ ಸರ್ಕಾರಿ ಗೊಬ್ಬರ ಹಾಕಿದಾಗ ಅದಕ್ಕೆ ಒಂದೊಂದು ಚೀಲಕ್ಕೆ ಸಿಟ್ಟು ಅಂತ ಮಿಕ್ಸ್ ಮಾಡಿ ಮಾಡ್ತೀವಿ ನಾವು. ಈಗ ಮಾರಾಟ ಅಂತಂದ್ರೆ ಅಡಿಕೆ ಯಾವ ರೀತಿ ನೀವು ಮಾರಾಟ ಮಾಡ್ತೀರ? ಅವನ್ನೆಲ್ಲ ಸುಲಿಗೆ ಮಾಡಿ ಬೇಯಿಸಿ ಅವ್ ಬೇಕಾವಾಗ ಮಾರಾಟ ಮಾಡಬಹುದು. ಈಗ ಹಸಿಕಾಯಿ ಮಾರಾಟ ಮಾಡೋದು, ಕೇಣಿ ಕೊಡೋದು, ಈ ಪದ್ಧತಿ ಮಾಡಲ್ಲ ನೀವು? ನಮ್ ಕೈಲಿ ಆಗಲ್ಲ ಅಂದ್ರೆ ನಾವು ಹಸಿಕಾಯಿನರೇ ಕೊಟ್ವಿ ಅಥವಾ ಕೇಣಿನರೇ ಕೊಟ್ವಿ. ಈಗ ನೀವು ಕೊಡೋದು ಹಸಿಕಾಯಿ ತಂದು ಬೇಯಿಸಿ ಮಾರಾಟ ಮಾಡಿ ಕೊಡ್ತೀರ? ಇಲ್ಲ, ನಾವೆಲ್ಲ ಈಗ ನಮ್ಮನೆಯಲ್ಲಿ ನಾವು ಸದಸ್ಯರು ಕಮ್ಮಿ ಇರೋದ್ರಿಂದ ನಾವೇ ಮಾಡ್ತೀವಿ, ನಾವು ಬೇರೆಯವರಿಗೆ ಕೇಣಿ ಕೊಟ್ಟು. ಈಗ ಕೇಣಿ ಅಂತಂದ್ರೆ ನಮ್ ಒಂದ್ ಎಕರೆ ಅಡಿಕೆ ತೋಟ ಇದೆ, ಇದಿಷ್ಟಕ್ಕೆ ಬಾಳುತ್ತೆ ಅಂತ ಹೇಳಿ ಯಾವ ರೀತಿ ನೀವು ನಿಗದಿ ಮಾಡ್ತೀರ? ಒಂದ್ ಎಕರೆ ತೋಟ ಇದೆ ಅಂತ, ಒಂದ್ ಎಕರೆ ತೋಟದಾಗೆ ನಿಮಗೆ ಗೊತ್ತಾಗಲ್ಲ ಅಂತ. ಈಗ ಯಾರ ಗೊತ್ತಿದ್ದವ್ರಿಗೆ ಹೋಗಿ ಒಂದ್ಸಲ ಮಾಹಿತಿ, ಇಲ್ಲ ಅಂದ್ರೆ ಒಂದ್ಸಲ ನೀವು ತೆಗದ್ರಿ, ಒಂದ್ ವರ್ಷ ತೆಗೆದ್ರೆ ನಿಮ್ಗೆ ಐಡಿಯಾ ಗೊತ್ತಾಗುತ್ತೆ. ನಿಮ್ಗೆ ಆ ಅನುಭವ ಇದೆ? ನಮ್ಗೆ ಆ ಅನುಭವ ಇದೆ. ನಿಮ್ಗೆ ಇಷ್ಟ ಆದ್ರೆ ಇಷ್ಟು ಗಿಡ, ಇಲ್ಲ ಅಂದ್ರೆ ಪ್ರತಿ ಒಂದ್ ಗಿಡನು ಆ ಕಡೆ ಕಡೆ ಎಣಿಸ್ಬಿಟ್ವಿ ಅಂದ್ರೆ ನಮ್ಮ ಫಸಲು ಎಷ್ಟಿದೆ ಅನ್ನೋದನ್ನ ನೋಡಿಕೊಂಡು ಅದ್ರ ಆಧಾರದ ಮೇಲೆ ಕೊಡಬಹುದು. ಈಗೆಲ್ಲ ಹಸಿಕಾಯಿ ರೇಟ್ ಸಾಕಷ್ಟು ಇದೆ, ಈಗೆಲ್ಲ ಇತ್ತೀಚೆಗೆಲ್ಲ ಒಳ್ಳೆ ಇದೆ, ಒಳ್ಳೆ ಮಾರ್ಕೆಟಿಂಗ್ ಇದೆ. ಈಗ ಹೇಳಬೇಕು ಅಂದ್ರೆ ಈಗ ಬೇರೆ ಯಾವ ಬೆಳೆನೂ ಇಲ್ಲ. ಈಗಿನ ವಾಣಿಜ್ಯ ಬೆಳೆಗೆ ಬೇರೆ ಕಾಫಿ ಆಗ್ಲಿ ಟೀ ಆಗ್ಲಿ ಯಾವ್ದೂ ಇಲ್ಲ. ಅಂದ್ರೆ ಈ ವರ್ಷದ ಮಟ್ಟಿಗೆ ನಾವು ನೋಡಿದ್ರೆ ಸಾಕಷ್ಟು ಅಡಿಕೆ ವಿಸ್ತೀರ್ಣ ಆಗ್ತಾ ಇದೆ. ಅಂದ್ರೆ ಮುಂದೆ ಇದಕ್ಕೆ ಭವಿಷ್ಯ ಇದೆಯಾ ಅಂತ ಹೇಳ್ತೀರ? ಈಗ ಮುಂದಿನ ಭವಿಷ್ಯ ಇದೆಯೋ ಬಿಡಬಹುದಾ ಅದು ಬೇರೆ ವಿಚಾರ. ನಾವಂತೂ ಹೇಳ್ತೀವಿ, ಹೆಂಗೆ ಹೇಳ್ತೀವಿ ಅಂದ್ರೆ 10-15 ಸಾವಿರ ರೂಪಾಯಿ ತನಕ ಎಷ್ಟೇ ಸಿಗ್ಲಿ ಅದು, ಯಾಕೆಂದ್ರೆ ಪಾಪ ನಾನೊಬ್ಬನೇ ಮಾಡೋದಲ್ಲ, ಎಲ್ಲರೂ ಮಾಡ್ಬೇಕು ತೋಟ. ಅದು ಮುಂದಿದ್ದು ಬೇರೆದು ವಿಚಾರ, ಅದು ಮಾರ್ಕೆಟಿಂಗ್ ಅದು ಹೆಂಗೆಂಗೆ ಏನಂತದ್ದು ಹೇಳಕ್ ಬರೋದಿಲ್ಲ. ತೋಟ ಮಾಡ್ಬೇಕು ಮಾಡ್ಬೇಕು, ಅಯ್ಯೋ ನಾನು ಅವಾಗ ಮಾಡಿಲ್ಲ ನೋಡು ಈಗ ಈ ರೇಟ್ ನಿನ್ನ ಮಾಡ್ಬೇಕಾಯ್ತು, ಮಾಡೋ ಅನುಕೂಲ ಇದ್ರು ಮಾಡೋಕ್ಕಾಗಿಲ್ಲ. ಅಥವಾ ನಾವು ರೇಟ್ ನೋಡಿ ಮಾಡ್ಬೇಕು, ಯಾಕಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟಿಂಗು ಹೆಂಗೆ ಅಂತ ಹೇಳಕ್ ಬರೋದು. ಯಾವ ಬೆಳೆನಾದ್ರೂ ಅಷ್ಟೇನೆ, ಯಾಕೆಂದ್ರೆ ಜಾಸ್ತಿ ಆದಾಗ ಕಮ್ಮಿ ಆಗುತ್ತೆ, ಕಮ್ಮಿ ಆದಾಗ ಜಾಸ್ತಿ ಇರುತ್ತೆ, ಮಾಲ್ ಇರಲ್ಲ, ಹಿಂಗಾಗಿ ಇರುತ್ತೆ. ಒಟ್ಟು ಇದು ಮಾರ್ಕೆಟಿಂಗ್ ಕಮ್ಮಿ ಆಗಕ್ಕಿಲ್ಲ, ಯಾಕೆಂದ್ರೆ ವಾಣಿಜ್ಯ ಬೆಳೆ ಬೆಳಿಬೇಕು. ಇದು ಅಡಿಕೆ ಬೆಳೆ ಒಳ್ಳೆ ಬೆಳೆ. ಅಂದ್ರೆ ಈಗ ಒಂದ್ 5 ಎಕರೆ ಜಮೀನ್ ಐತೆ ಅಂದ್ರೆ ಒಂದ್ 2 ಎಕರೆ ಹಾಕಿದ್ರೆ ಸಾಕು, ಇರೋ ಜಮೀನಿಗೆಲ್ಲ ಹಾಕ್ಬಾರ್ದು. ನಿಮಗೆ 1,000 ಅಡಿಕೆ ಗಿಡ ಇದ್ರೆ ಅದಕ್ಕೆ ಮೇಂಟೈನ್ ಮಾಡಿದ್ರೆ 10-5 ಎಕರೆ ಮಾಡೋ ಅಂತಾನು 1,000 ಅಡಿಕೆ ಗಿಡದಾಗೆ ನೀವು ಮೇಂಟೈನ್ ಮಾಡಬಹುದು. ಯಾಕಂದ್ರೆ ನಿಮ್ ಮುಂದೆ ಹೆಂಗೆ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ಅಥವಾ ನೀರಿನ ತೊಂದರೆ ಆಗ್ಬೋದು. ಬೇಸಿಕಲಿ ಈಗ ನಿಮಗೆ ಈಗ ಅಡಿಕೆ ಗಿಡಕ್ ಬೇಕು ಅಂದ್ರೆ ನೀರು ಮುಖ್ಯ. ಇಲ್ಲಾರೆ 1-2 ತಿಂಗಳು ಕಮ್ಮಿ ನೀರಾತೋ ಸುಧಾರಿಸಿದ ಭೂಮಿಗಳು ಅವು ಇರೋದೇ ಇಲ್ಲ, ಅಡಿಕೆ ಗಿಡ ಇರೋದಿಲ್ಲ. ಹಂಗಾಗಿ ಕಮ್ಮಿ ಮಾಡ್ಕೊಂತ ಹೋಗ್ರಿ, ಆಮೇಲೆ ನಿಮ್ಮ ಆದಾಯ ಬಂದ ಮೇಲೆ ಹೆಚ್ಚೆಚ್ಚು ಮಾಡ್ಕೊಂತ ಹೋಗ್ರಿ. ಬೇರೆ ಈಗ ನನಗೆ ಏಕದಮ್ 5-10 ಎಕರೆ ಹಾಕೊಂಡು ನೀವು ತೊಂದರೆ ಅನುಭವಿಸ್ರಿಂದ ಅಂತಂತವಾಗಿ ಅದ್ ಬೆಳೆ ಬಂತ, ಆ ಬೆಳೆ ಬಂದ ಮೇಲೆ ಮತ್ತೆ ಅದನ್ನ ಇಂಪ್ರೂವ್ ಮಾಡ್ಕೊಂತ ಹೋಗ್ರಿ ಅಂತ ಹೇಳ್ಬೋದು. ಅಂದ್ರೆ ಪ್ರತಿ ವರ್ಷ ನಿಮ್ಗೆ ಎಷ್ಟು ಆದಾಯ ಬರುತ್ತೆ ಅಡಿಕೆಯಿಂದ? ನಮ್ಮದು ಸುಮಾರು ಈಗ ಒಂದು 20 ಲಕ್ಷ ರೂಪಾಯಿ ಆದಾಯ ಆಗುತ್ತೆ ಪ್ರತಿ ವರ್ಷ ಅಡಿಕೆ. ಅಂದ್ರೆ ವರ್ಷದಿಂದ ವರ್ಷ ಜಾಸ್ತಿ ಆಗುತ್ತಾ ಏನ್ ಕಡಿಮೆ ಆಗುತ್ತಾ? ಈ ಪ್ರೆಸೆಂಟ್ ಅಡಿಕೆ ರೇಟ್ಗೆ ಅಟ್ ಬರ್ತದೆ, ಮಾರ್ಕೆಟಿಂಗ್ ಕಮ್ಮಿ ಆದ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಹಂಗಾಗಿ ಈಗ ಮಾರ್ಕೆಟ್ ಅಷ್ಟಾಗುತ್ತೆ, ಅಡಿಕೆ ಬೆಳೆ ಏನು ಕಮ್ಮಿ ಆಗಲ್ಲ. ರೇಟಿನ ವೇರಿಯೇಷನ್ ಆಗುತ್ತಲ್ಲ, ರೇಟಿನ ವೇರಿಯೇಷನ್ ಇಂದ ಕಮ್ಮಿ ಆದಾಯ ಬರುತ್ತೆ. 1 ಎಕರೆಗೆ ಈಗಿನ ಪ್ರೈಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತಂದ್ರೆ ಕಮ್ಮಿ ಅಂದ್ರೆ 5-6 ಲಕ್ಷ ರೂಪಾಯಿ ದುಡ್ಡಾಗುತ್ತೆ 1 ಎಕರೆಗೆ. ಬೇರೆ ಯಾವ್ದು ಬೆಳೀತೀರಾ? ಮೆಕ್ಕೆಜೋಳದಾಗ ಬೆಳೀತೀರಾ? ಈರುಳ್ಳಿ ಬೆಳೀತೀರಾ? ಏನಾಗಲ್ಲ. ತೆಂಗಿನಲ್ಲೂ ಸಾಕಷ್ಟು ನಿಮಗೆ ಕಾಯಿ ಸಿಗುತ್ತೆ, ಅದರಿಂದಲೂ ಆದಾಯ ಸಿಗುತ್ತಲ್ವಾ? ತೆಂಗು ನಾನು ಮೊದಲೇ ಹೇಳಿದ್ನಲ್ಲ ಅದು ಒಳ್ಳೇದೆಯಾ, ಬಟ್ ತೆಂಗಿನ ವ್ಯಾಲ್ಯೂಯೇಷನ್ಗೂ ಇದಕ್ಕೂ ಬಹಳ ಡಿಫರೆನ್ಸ್ ವೇರಿಯೇಷನ್ ಆಗುತ್ತೆ. ಹೆಂಗೆ ವೇರಿಯೇಷನ್ ಆಗುತ್ತೆ ಅಂದ್ರೆ ಅದು ಮಾರ್ಕೆಟ್ ಪ್ರೈಸ್ ಕಮ್ಮಿ ಇರುತ್ತೆ, ಇದು ಮಾರ್ಕೆಟಿಂಗ್ ಚೆನ್ನಾಗಿದೆ, ಹಂಗಾಗಿ ಇದು ಅನುಕೂಲ. ಬಟ್ ಏನ್ ನಾವ್ ಜೀವನ ಮಟ್ಟ ಹೆಂಗ್ ಹೋಗ್ತಾ ಇದೆ ಅಂದ್ರೆ ಅದ್ರ ಮಟ್ಟ ಕಲ್ಕೋಬೇಕು. ಅಡಿಕೆ ನೋಡ್ಕೊಂಡು ಹೆಂಗ್ ಇದು ಮಾಡಕ್ಕೆ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಈಗಿನ ಸದ್ಯ ನಾವು ಪ್ರೆಸೆಂಟ್ ಮಾರ್ಕೆಟ್ ನಿಂಗೆ, ಯಾಕೆಂದ್ರೆ ಆಸೆ ಜೀವನಗಳು ಜಾಸ್ತಿ ಅಲ್ಲ. ಏ ಬಿಡು, ತೆಂಗ ಹಾಕಿನಿ ಅಥವಾ ಅಡಿಕೆ ಗಿಡ ಹಾಕಿನಿ, ಅದು ಮಾಡೋಣ ಇದು ಮಾಡೋಣ ಅದು ಡಬಲ್ ಇದು ಮಾಡೋಣ ಅನ್ನೋದು. ಹಂಗಾಗಿ ಹಂಗ ಹೋದ್ವು ಅಂದ್ರೆ ತೊಂದರೆ ಆಗುತ್ತೆ ನಿಮ್ಗೆ ಅಂತ ನಾನು ಹೇಳ್ತೇನೆ. ಒಟ್ಟಾರೆ ನಿಮ್ಮ ಒಂದು ಕೃಷಿ ಬದುಕು ಉತ್ತಮವಾಗಿ ನೆಮ್ಮದಿಯಿಂದ ಕೂಡಿದೆ ನಂಗಾಯ್ತು. ಈಗಿನ ಅಡಿಕೆ ಬೆಳೆಗಾರ ಒಂದೇ ಒಂದು 1,000 ಅಡಿಕೆ ಇಡುತ್ತಂದ್ರೆ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡಬಹುದು. ಒಳ್ಳೇದು ಮಲ್ಲಿಕಾರ್ಜುನಪ್ಪ ಅವರೇ, ಇಲ್ಲೇ ತನಕ ತಮ್ಮ ಒಂದು ಅಡಿಕೆ ಕೃಷಿಯ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಅಡಿಕೆ ಕೃಷಿಯ ಅನುಭವಗಳು ಕುರಿತು ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿಯ ಕೃಷಿಕ ಎಂಎಸ್ ಮಲ್ಲಿಕಾರ್ಜುನಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯಡಿ ಜಿಲ್ಲೆಯ ಸುಮಾರು 1.51 ಲಕ್ಷ ರೈತರಿಗೆ ಈಗಾಗಲೇ ಆರ್ಥಿಕ ನೆರವು ವರ್ಗಾವಣೆಯು ಚಾಲ್ತಿಯಲ್ಲಿದ್ದು, ಯೋಜನೆಯ ನೆರವು ನೈಜ ಫಲಾನುಭವಿಗಳಿಗೆ ದೊರಕುತ್ತಿದೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಲು ಈ ಕೆವೈಸಿ ಮಾಡುವುದು ಅತ್ಯಂತ ಅವಶ್ಯಕವಾಗಿರುತ್ತದೆ. ಈ ಕೆವೈಸಿಯನ್ನು ಎರಡು ವಿಧಾನದಲ್ಲಿ ಕೈಗೊಳ್ಳಬಹುದಾಗಿರುತ್ತದೆ. ಅವುಗಳೆಂದರೆ https://pmkisan.gov.portalನ ಫಾರ್ಮರ್ಸ್ ಕಾರ್ನರ್ನ ಇ ಕೆವೈಸಿ ಅವಕಾಶದಡಿ ರೈತರ ಆಧಾರ್ ಸಂಖ್ಯೆಯನ್ನ, ನಂತರ ಆಧಾರ್ ಸಂಖ್ಯೆಯೊಂದಿಗೆ ಜೋಡಣೆಯಾದ ಮೊಬೈಲ್ ಸಂಖ್ಯೆಯನ್ನ ದಾಖಲಿಸಬೇಕು. ನಂತರ ಮೊಬೈಲ್ಗೆ ಒಟಿಪಿ ರವಾನೆಯಾಗುತ್ತದೆ. ಸ್ವೀಕರಿಸಿದ ಒಟಿಪಿಯನ್ನು ದಾಖಲಿಸಿ ಸಬ್ಮಿಟ್ ಒಟಿಪಿ ಎಂಬ ಬಟನ್ ಒತ್ತಬೇಕು. ಆಗ ತಂತ್ರಾಂಶ ಆಧಾರಿತ ಪರಿಶೀಲನೆ ನಡೆದು ಈ ಕೆವೈಸಿ ಈಸ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಎಂಬ ವಾಕ್ಯವು ಗೋಚರಿಸುತ್ತದೆ. ಹೀಗೆ ಮೊಬೈಲ್ ಒಟಿಪಿ ಆಧಾರಿತವಾಗಿ ಫಲಾನುಭವಿಯು ಖುದ್ದಾಗಿ ಈ ಕೆವೈಸಿ ಮಾಡಬಹುದಾಗಿದೆ. ಈಗಾಗಲೇ ಇ ಕೆವೈಸಿ ಆಗಿದ್ದರೆ ಇ ಕೆವೈಸಿ ಆಲ್ರೆಡಿ ಡನ್ ಎಂಬ ಮಾಹಿತಿ ಗೋಚರಿಸುತ್ತದೆ. ಈಗ ತಿಳಿಸಿದಂತೆ ಯಾವ ಫಲಾನುಭವಿಯ ಮೊಬೈಲ್ ಸಂಖ್ಯೆ ಆಧಾರ್ ಸಂಖ್ಯೆಯೊಂದಿಗೆ ಜೋಡಣೆಯಾಗಿರುವುದಿಲ್ಲವೋ ಅಥವಾ ಯಾರ ಮೊಬೈಲ್ ಸಂಖ್ಯೆಗೆ ಇ ಕೆವೈಸಿಗಾಗಿ ಕಳುಹಿಸಿದ ಒಟಿಪಿಯು ಸ್ವೀಕೃತವಾಗುವುದಿಲ್ಲವೋ ಅವರು ಸಿಎಸ್ಸಿ ಅಂದರೆ ನಾಗರಿಕ ಸೇವಾ ಕೇಂದ್ರಗಳಿಗೆ ತೆರಳಿ ಅಲ್ಲಿ ಬಯೋಮೆಟ್ರಿಕ್ ಆಧಾರಿತವಾಗಿ ಇ ಕೆವೈಸಿ ಮಾಡಬಹುದಾಗಿರುತ್ತದೆ. ಇಲ್ಲಿ ಕೈಬೆರಳಿನ ಗುರುತು ಆಧಾರದ ಮೇಲೆ ಇ ಕೆವೈಸಿ ಮಾಡಲಾಗುತ್ತದೆ. ಕೇಂದ್ರ ಸರ್ಕಾರವು ಈ ಯೋಜನೆಯಡಿ ನೀಡುವ ಆರ್ಥಿಕ ನೆರವು ಪಡೆಯಲು ಪ್ರತಿ ಫಲಾನುಭವಿ ರೈತರು ಇ ಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಪ್ರತಿ ಫಲಾನುಭವಿ ರೈತರು 31 ಜುಲೈ 2022 ಒಳಗಾಗಿ ಇ ಕೆವೈಸಿ ಮಾಡಿಸಬೇಕಾಗಿರುತ್ತದೆ. ಈಗಾಗಲೇ ಇ ಕೆವೈಸಿ ಮಾಡಿಸಿರುವ ರೈತರನ್ನು ಹೊರತುಪಡಿಸಿ ಇ ಕೆವೈಸಿ ಮಾಡಿಸದೇ ಇರುವ ರೈತರು ಈ ಕೂಡಲೇ ಕ್ರಮ ವಹಿಸಲು ಕೋರಿದೆ. ಅಮರನಾಥ್ ಯಾತ್ರಾ ಪರ್ ಜಾನೆ ವಾಲೆ ಶ್ರದ್ಧಾಲುವೋ ಕೆ ಲಿಯೆ ಕುಚ್ ಖಾಸ್ ಜಾನ್ಕಾರಿ. यात्रा के दौरान धीरे धीरे चलें, विभिन्न स्थानों पर अनिवार्य विश्राम करें और एक समान गति सुनिश्चित करें. खाली पेट यात्रा ना करें और निर्जलीकरण और सिर दर्द से निपटने के लिए ढेर सारा पानी पिएं. यात्रा के दौरान अपने साथ पोर्टेबल ऑक्सीजन अवश्य लाएं, क्योंकि सांस लेने में कठिनाई होने पर ये सहायक होता है. यात्रियों को यात्रा के दौरान पोस्ट पेड सिम ले जाने की सलाह दी जाती है, क्योंकि गैर जम्मू कश्मीर सर्कल का प्री पेड सिम जम्मू कश्मीर में काम नहीं करेगा. इन मुद्दे के लिए कार्यक्रम वेगिल मिडित. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕೆಎಸ್ ನಿರಂಜನ್ ಅಂತ. ನಾನು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇದರಲ್ಲಿ ಕ್ಷೇತ್ರ ವ್ಯವಸ್ಥಾಪನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾನು ಆಮ್ಲೀಯ ಮಣ್ಣಿನ ಸುಧಾರಕಗಳು ಮತ್ತು ಅವುಗಳ ಬಳಸುವ ವಿಧಾನ ಬಗ್ಗೆ ನಿಮಗೆ ಮಾಹಿತಿಗಳನ್ನು ಕೊಡಕ್ಕೆ ಬಯಸ್ತಾ ಇದ್ದೀನಿ. ನಮಗೆ ತಿಳಿದಿರುವಂತೆ ಅತಿ ಹೆಚ್ಚು ಮಳೆ ಬೀಳುವಂತಹ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಅಲ್ಯೂಮಿನಿಯಂ ಮತ್ತು ಮ್ಯಾಂಗ್ನೀಸ್ ಕಬ್ಬಿಣಗಳು ನೀರಿನೊಂದಿಗೆ ರಾಸಾಯನಿಕ ಕ್ರಿಯೆ ನಡೆದಾಗ ಮಣ್ಣು ಆಮ್ಲೀಯ ಆಗ್ತದೆ. ಇದಕ್ಕೆ ಮುಖ್ಯ ಕಾರಣಗಳು ಅಂತ ಬಂದ್ಬಿಟ್ರೆ ಮಣ್ಣಿನಲ್ಲಿರುವಂತಹ ಪ್ರತ್ಯಾಮ್ಲಗಳಾದ ಸುಣ್ಣ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಇವು ಮಣ್ಣಿನಿಂದ ಬಸ್ತು ಕೆಳಗಡೆ ಹೋಗ್ತದೆ. ಆ ಜಾಗವನ್ನು ನಮಗೆ ಜಲಜನಕ ಮತ್ತೆ ಅಲ್ಯೂಮಿನಿಯಂ ಯಾನ್ಗಳು ಆಕ್ರಮಿಸಿಕೊಂಡ್ಬಿಟ್ಟು ಮಣ್ಣು ಆಮ್ಲೀಯ ಆಗ್ತದೆ. ಇದರ ಜೊತೆಯಲ್ಲಿ ಈ ಭಾಗದ ಮಣ್ಣು ಉತ್ಪಾದನೆಗೆ ಮೂಲ ಕಾರಣಗಳಾದಂತಹ ತಾಯಿ ಬಂಡೆಗಳೇನಿದೆ, ಸಿಲಿಕಾನ್ ಯುಕ್ತ ಗ್ರಾನೈಟ್ ಇರ್ಬೋದು, ಗ್ರಾನೋಡಯೋರೇಟ್ ಇರ್ಬೋದು, ಮುಂತಾದ ಅಗ್ನಿಜನ್ಯ ಶಿಲೆಗಳು ಶಿಥಿಲ ಕ್ರಿಯೆಗೆ ಒಳಪಟ್ಟಾಗ ನಮಗೆ ಒಂದು ಆಮ್ಲೀಯ ಮಣ್ಣಿನ ಉತ್ಪಾದನೆ ಆಗ್ತದೆ. ಇದರ ಜೊತೆಯಲ್ಲಿ ಈ ಸಾವಯವ ವಸ್ತುಗಳು ಕಳೆಯುವ ಪ್ರಕ್ರಿಯೆಯಲ್ಲಿ ಸೂಕ್ಷ್ಮಾಣುಜೀವಿಗಳ ಮುಖಾಂತರ ಕಳೆಯುವಾಗ ಮಣ್ಣಿನಲ್ಲಿ ಕೆಲವು ಸಾವಯವ ಆಮ್ಲಗಳ ಉತ್ಪಾದನೆ ಆಗ್ತದೆ. ಇದರಿಂದನೂ ಸಹ ಮಣ್ಣು ಆಮ್ಲೀಯ ಆಗ್ತದೆ. ಬಹಳ ಮುಖ್ಯವಾಗಿ ನಾವು ಏನು ಬಳಸ್ತೀವಿ ರಾಸಾಯನಿಕ ಗೊಬ್ಬರಗಳು, ಅದರಲ್ಲಿ ಕೆಲವು ಆಮ್ಲೀಯತೆಯನ್ನು ಉಂಟು ಮಾಡುವ ರಾಸಾಯನಿಕ ಗೊಬ್ಬರಗಳನ್ನು ನಾವು ಮತ್ತೆ ಗಂಧಕಯುಕ್ತ ಶಿಲೀಂಧ್ರ ನಾಶಕಗಳನ್ನು ನಾವು ಮಣ್ಣಿಗೆ ಯಥೇಚ್ಛವಾಗಿ ಮತ್ತೆ ನಿರಂತರವಾಗಿ ಉಪಯೋಗಿಸೋದ್ರಿಂದ ಸಹ ಮಣ್ಣು ಆಮ್ಲೀಯವಾಗ್ತದೆ. ಈ ರೀತಿ ಆಮ್ಲೀಯವಾದ ಮಣ್ಣನ್ನು ನಾವು ಯಾವ ರೀತಿ ಸುಧಾರಣೆ ಮಾಡಬೇಕು ಅಂತ, ಮೊದಲನೇದಾಗಿ ಸಾವಯವವಾಗಿ ನಾವು ಯಥೇಚ್ಛ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಕಾಂಪೋಸ್ಟ್ ಇರ್ಬೋದು, ಹಸಿರೆಲೆ ಗೊಬ್ಬರಗಳನ್ನು ಮಣ್ಣಿಗೆ ಬೆರೆಸೋದ್ರಿಂದ ನಾವು ಮಣ್ಣಿನ ಆಮ್ಲೀಯತೆಯನ್ನು ತಗ್ಗಿಸಬಹುದು. ಈ ಹಂತ ಮೀರಿ ಹೋದ್ರೆ ನಾವು ಏನ್ ಮಾಡಬೇಕಾಗಂದ್ರೆ ನಿರವಯವ ಸುಧಾರಕಗಳನ್ನು ಬಳಸಬೇಕಾಗ್ತದೆ. ನಿರವಯವ ಸುಧಾರಕಗಳು ಹಲವಾರುಗಳಿದೆ. ಒಂದು ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಂತ ಹೇಳ್ತೀವಿ, ಅಥವಾ ಕೃಷಿ ಸುಣ್ಣ ಅಂತ ಹೇಳ್ತೀವಿ. ಈ ನಿರವಯವ ಸುಧಾರಕಗಳನ್ನು ನಾವು ಆಮ್ಲ ನಿವಾರಣಾ ಸಾಮರ್ಥ್ಯವನ್ನು ಸುಮಾರು ಕ್ಯಾಲ್ಸಿಯಂ ಕಾರ್ಬೊನೇಟ್ ಈಕ್ವಿವೆಲೆಂಟ್ ಪ್ರಮಾಣದಲ್ಲಿ ನಾವು ಹೇಳ್ತೀವಿ. ಶೇಕಡ ಪ್ರಮಾಣ ಕೃಷಿ ಸುಣ್ಣದಲ್ಲಿ ಸುಮಾರು 100-100 ಇನ್ನೊಂದು ಬಂದ್ಬಿಟ್ಟು ಡೋಲೊಮೈಟ್ ಸುಣ್ಣ. ಡೋಲೊಮೈಟ್ ಸುಣ್ಣ ಅದು ಒಂದು ಕ್ಯಾಲ್ಸಿಯಂ ಕಾರ್ಬೊನೇಟ್ ಮತ್ತೆ ಮೆಗ್ನೀಷಿಯಂ ಕಾರ್ಬೊನೇಟ್ ಎರಡನ್ನೂ ಒಳಗೊಂಡ ಸಂಯುಕ್ತ ರೂಪ. ಇದರ ಆಮ್ಲ ನಿವಾರಣಾ ಸಾಮರ್ಥ್ಯ ಏನಿದೆ ಸುಮಾರು 109 ಇರುತ್ತದೆ. ಅಂದರೆ ಸುಮಾರು ನಾವು 1 ಕ್ವಿಂಟಾಲ್ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಥವಾ ಕೃಷಿ ಸುಣ್ಣ ಉಪಯೋಗಿಸುವ ಜಾಗದಲ್ಲಿ ಇದನ್ನು ಕೇವಲ 92 kg ಉಪಯೋಗಿಸಿದ್ರೆ ಸಾಕು. ಇದಲ್ಲದೆ ಬರೀ ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಸುಟ್ಸುಣ್ಣ ಅಂತ ಏನ್ ಹೇಳ್ತೀವಿ ಅದನ್ನು ಸಹ ಬಳಸಬಹುದು. ಅದರದ್ದು ಆಮ್ಲ ನಿವಾರಣಾ ಸಾಮರ್ಥ್ಯ ಸುಮಾರು 179 ಇರ್ತದೆ. ಒಂದು ವಿಶೇಷವಾಗಿ ಗಮನಿಸಬೇಕು ಅಂದ್ರೆ ಇದನ್ನು ಡೈರೆಕ್ಟ್ ಆಗಿ ನಾವು ಬಳಸೋದ್ರಿಂದ ಬೇರುಗಳು ಡ್ಯಾಮೇಜ್ ಆಗೋ ಸಾಧ್ಯತೆಗಳಿರ್ತದೆ. ಹಾಗಾಗಿ ಬೇರಿನ ವಲಯದಿಂದ ದೂರದಲ್ಲಿ ಇದನ್ನು ಬಳಸಬೇಕಾಗ್ತದೆ. ಇದೇ ರೀತಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅದರ ಆಮ್ಲ ನಿವಾರಣಾ ಸಾಮರ್ಥ್ಯ 135 ಇನ್ನು ಕೇವಲ ಬರೀ ಮೆಗ್ನೀಷಿಯಂ ಕಾರ್ಬೊನೇಟ್ ಬಳಸಿದ್ರೆ ಅದು ಆಮ್ಲ ನಿವಾರಣಾ ಸಾಮರ್ಥ್ಯ 119 ಇರ್ತದೆ. ಇದಲ್ಲದೆ ಕ್ಯಾಲ್ಸಿಯಂ ಸಿಲಿಕೇಟ್ ಏನಿದೆ ಅದು ಆಮ್ಲ ನಿವಾರಣಾ ಸಾಮರ್ಥ್ಯ 80 ಇರ್ತದೆ. ಈ ಪ್ರಮಾಣದಲ್ಲಿ ಅದರ ಅನುಸಾರವಾಗಿ ನಾವು ಈ ನಿರವಯವ ಸುಧಾರಕಗಳನ್ನು ನಮ್ಮ ಭೂಮಿಗೆ ಬಳಸಬೇಕು. ನಾವು ಬಳಸೋ ವಿಧಾನ ಹೇಗೆ, ಸುಣ್ಣವನ್ನು ನಾವು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಿದ ಮೇಲೆ ಮಿಶ್ರಣ ಮಾಡಬೇಕಾಗ್ತದೆ. ಕೇವಲ ಮೇಲೆ ಚೆಲ್ಲೋದ್ರಿಂದ ಅಥವಾ ಮಣ್ಣಿನಲ್ಲಿ ಮಿಶ್ರಣ ಮಾಡದೆ ಬಿಡೋದ್ರಿಂದ ಆದಷ್ಟು ಒಳ್ಳೆಯದಲ್ಲ. ಅದು ನಾವು ಬಿತ್ತನೆ ಮಾಡುವಂತ 1 ತಿಂಗಳ ಮೊದಲು ಇರಬಹುದು ಅಥವಾ ನಾಟಿ ಮಾಡಿದ 1 ತಿಂಗಳ ಮೊದಲು ಈ ಕೃಷಿ ಸುಣ್ಣವನ್ನು ನಾವು ಬೆಳೆಗಳಿಗೆ ಬೆಳೆಸಬೇಕಾಗ್ತದೆ. ಇವಿಷ್ಟು ಆಮ್ಲೀಯ ಮಣ್ಣಿನ ನಿರವಯವ ಸುಧಾರಕಗಳ ಬಗ್ಗೆ ಮಾಹಿತಿಗಳನ್ನು ನೀಡೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಬೇಕಾದಲ್ಲಿ ನನ್ನ ಮೊಬೈಲ್ ಸಂಖ್ಯೆಯಾದ 9606759848 ಸಂಪರ್ಕಿಸಬಹುದು. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. 2022-23 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಕೇಂದ್ರ ಸರ್ಕಾರವು ಬೆಂಬಲ ಬೆಲೆಯನ್ನು ಘೋಷಿಸಿದೆ. ಅದರಂತೆ ಎಫ್ಎಕ್ಯೂ ಗುಣಮಟ್ಟದ ಪ್ರತಿ ಕ್ವಿಂಟಲ್ ಉತ್ಪನ್ನಕ್ಕೆ ಘೋಷಿತ ಬೆಂಬಲ ಬೆಲೆ ವಿವರ ಹೀಗಿದೆ. ಭತ್ತ ಸಾಮಾನ್ಯ 2040 ರೂಪಾಯಿಗಳು, ಭತ್ತ ಎ ಗ್ರೇಡ್ 2060 ರೂಪಾಯಿಗಳು, ಜೋಳ ಹೈಬ್ರಿಡ್ 2970 ರೂಪಾಯಿಗಳು, ಜೋಳ ಮಾಲ್ದಂಡಿ 2990 ರೂಪಾಯಿಗಳು, ಸಜ್ಜೆ 2350 ರೂಪಾಯಿಗಳು, ರಾಗಿ 3578 ರೂಪಾಯಿಗಳು, ಮೆಕ್ಕೆಜೋಳ 1962 ರೂಪಾಯಿಗಳು, ತೊಗರಿ 6600 ರೂಪಾಯಿಗಳು, ಹೆಸರು 7755 ರೂಪಾಯಿಗಳು, ಉದ್ದು 6600 ರೂಪಾಯಿಗಳು, ಶೇಂಗಾ 5850 ರೂಪಾಯಿಗಳು, ಸೂರ್ಯಕಾಂತಿ ಬೀಜ 6400 ರೂಪಾಯಿಗಳು, ಸೋಯಾಬೀನ್ ಹಳದಿ 4300 ರೂಪಾಯಿಗಳು, ಎಳ್ಳು 7830 ರೂಪಾಯಿಗಳು, ಹುಚ್ಚೆಳ್ಳು 7287 ರೂಪಾಯಿಗಳು, ಹತ್ತಿ ಮಧ್ಯಮ ಎಳೆ 6080 ರೂಪಾಯಿಗಳು, ಹತ್ತಿ ಉದ್ದ ಎಳೆ 6000 380 ರೂಪಾಯಿಗಳು. ಮಾರುಕಟ್ಟೆಯಲ್ಲಿ ಘೋಷಿತ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟವಾಗುತ್ತಿದ್ದಲ್ಲಿ ಹತ್ತಿರದ ಕೃಷಿ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿಗಳನ್ನು ಸಂಪರ್ಕಿಸುವುದು. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 ಜಿಲ್ಲೆಯಲ್ಲಿ ಪ್ರಸ್ತುತ ಮೆಕ್ಕೆಜೋಳ ಬೆಳೆ 25-45 ದಿನಗಳ ಹಂತದಲ್ಲಿರುತ್ತದೆ. ಬೆಳೆಯನ್ನು ಪರೀಕ್ಷಿಸಿದ ಸಂದರ್ಭದಲ್ಲಿ ಲದ್ದಿ ಹುಳು ಬಾಧೆ ಕಂಡುಬಂದಿರುತ್ತದೆ. ಕಾರಣ, ಸದರಿ ಹುಳುವಿನ ಹತೋಟಿಗಾಗಿ ಎಮ್ಯಾಕ್ಸಿಮೆಕ್ಟಿನ್ 0.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸುಳಿಗೆ ಸಿಂಪಡಿಸುವುದರಿಂದ ಈ ಹುಳುವಿನ ಬಾಧೆಯನ್ನು ಹತೋಟಿಗೆ ತರಬಹುದು ಎಂದು ಈ ಮೂಲಕ ರೈತ ಬಾಂಧವರಿಗೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿರುತ್ತಾರೆ. ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಒಂದು ಲಂಬಾಣಿ ಜನಪದ ಗೀತೆಯನ್ನು. ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹಲೋ ಕಿಸಾನ್ ವಾಣಿ ನೀರು ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಬೆಳೆ ವಿಮೆ.